ಮಲೇರಿಯಾ ಮರುಕಳಿಸಬಹುದಾಗಿದೆ. ಅತಿವೃಷ್ಟಿ ಇಲ್ಲದೆ ಅನಾವೃಷ್ಟಿಯಿಂದ ಕಾಲ್ರಾ, ಟೈಫಾಯ್ಡ್ ಮತ್ತು ಇತರ ಜಲಜನ್ಯ ರೋಗಗಳು ಕಾಣಿಸಿಕೊಳ್ಳಬಹುದಾಗಿದೆ. ತಾಪಮಾನದ ಏರಿಕೆಗೆ ಕಾರಣವಾದ ಕ್ಲೋರೋಫ್ಲೋರೋಕಾರ್ಬನ್ ಸಿಎಫ್ಸಿಗಳು ಓಜೋನ್ ಪದರದ ರಂಧ್ರಕ್ಕೆ ಕಾರಣವಾಗಿರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅತಿ ನೇರಳೆ ಕಿರಣಗಳು ವಾತಾವರಣದಿಂದ ಭೂಮಂಡಲವನ್ನು ಪ್ರವೇಶಿಸುವುದರಿಂದ ಮಾನವನ ನಿರೋಧಕ ಶಕ್ತಿಯು ಕಡಿಮೆಯಾಗುವುದು. ಇದರಿಂದ ಕುಷ್ಠರೋಗ, ಚರ್ಮದ ಕ್ಯಾನ್ಸರ್ ಮುಂತಾದ ಚರ್ಮ ಕಾಯಿಲೆಗಳು ಬರಬಹುದಾಗಿದೆ. ಹವಾಮಾನ ಬದಲಾವಣೆಯಿಂದ ನೀರಿನ ಮೇಲಾಗುವ ಪರಿಣಾಮ. ವಾತಾವರಣದ ತಾಪಮಾನ ಏರಿಕೆಯಿಂದ ಸಾಗರದಲ್ಲಿನ ನೀರಿನ ಮಟ್ಟ ಏರುವುದು. ಕಳೆದ 100 ವರ್ಷಗಳ ಜಾಗತಿಕ ಸರಾಸರಿ ಸಮುದ್ರ ಮಟ್ಟವು ವರ್ಷಕ್ಕೆ 1-2 ಸೆಂಟಿಮೀಟರ್ ಸರಾಸರಿ ಮಟ್ಟದಲ್ಲಿ ಏರಿದೆ. 2100ರ ಹೊತ್ತಿಗೆ ಅದು 18-59 ಸೆಂಟಿಮೀಟರ್ಗೆ ಏರಬಹುದೆಂದು ಅಂದಾಜಿಸಲಾಗಿದೆ. ಹವಾಮಾನ ಏರಿಕೆಯಿಂದ ನೀರಿನ ಮೇಲ್ಮೈ ಶಾಖ ಹೆಚ್ಚಾಗಿ ಶಾಖದ ಅಲೆಗಳು ಉತ್ಪತ್ತಿಯಾಗಿ ಮೋಡಗಳ ಸಾಂದ್ರೀಕರಣಗಳಲ್ಲಿ ಹೆಚ್ಚಾಗುವುದು. ಸಮುದ್ರದಲ್ಲಿ ಬಿರುಗಾಳಿ ಮುಂತಾದವುಗಳು ತಲೆದೋರಬಹುದಾಗಿದೆ. ಸಮುದ್ರ ಮಟ್ಟ ಏರುವುದರಿಂದ ತಗ್ಗಿನಲ್ಲಿರುವ ಕರಾವಳಿ ಪ್ರದೇಶಗಳು ನೀರಿನಲ್ಲಿ ಮುಳುಗಡೆಯಾಗುತ್ತವೆ. ಜವಳು ಪ್ರದೇಶದಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಕಡಲ ತೀರಗಳು ನಾಶವಾಗುತ್ತವೆ. ಒಳನಾಡು ನದಿಗಳಲ್ಲಿ ಕ್ಷಾರ ಸೇರುವುದಕ್ಕೆ ದಾರಿಯಾಗುತ್ತದೆ. ಹವಾಮಾನ ಬದಲಾವಣೆಯಿಂದ ಪ್ರಾಣಿಗಳ ಮೇಲಾಗುವ ಪರಿಣಾಮಗಳು ಯಾವುವೆಂದರೆ, ವಿಶ್ವದಲ್ಲಿ ಅತಿ ಹೆಚ್ಚು ಸಾಕು ಪ್ರಾಣಿಗಳನ್ನು ಹೊಂದಿರುವ ದೇಶ ಭಾರತ. ದೇಶವು ಹಾಲಿನ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಹೊಂದಿದ್ದು, ಕೃಷಿಯ ಒಟ್ಟು ಸ್ಥಾನಿಕ ಉತ್ಪಾದನೆಯಲ್ಲಿ ಕೃಷಿ ಜಿಡಿಪಿ ಜಾನುವಾರುಗಳ ಕೊಡುಗೆಯು 27% ಇರುವುದು. ದೇಶದಲ್ಲಿ ಪ್ರತಿದಿನ ಪ್ರತಿಯೊಬ್ಬರಿಗೆ ಲಭ್ಯವಾಗುವ ಹಾಲಿನ ಪ್ರಮಾಣ 320 ಗ್ರಾಂ ಇದೆ. ವಾತಾವರಣ ಉಷ್ಣತೆಯು ಏರಿದಾಗ ಜಾನುವಾರುಗಳಿಗೆ ಉಂಟಾಗಬಹುದಾದ ತೊಂದರೆಗಳು ಈ ರೀತಿ ಇವೆ. ಹಸುಗಳ ಆರೋಗ್ಯಕರ ಬೆಳವಣಿಗೆ ಮತ್ತು ಚಟುವಟಿಕೆಗಳ ಮೇಲೆ ಉಷ್ಣತೆಯು 25-65 ಡಿಗ್ರಿ ಫ್ಯಾರನ್ ಹೀಟ್ನಷ್ಟು ಅವಶ್ಯಕ. ಉಷ್ಣತೆಯು 90 ಡಿಗ್ರಿ ಫ್ಯಾರನ್ ಹೀಟ್ಗಿಂತ ಅಧಿಕವಾದಾಗ ಹಸುಗಳ ಆಹಾರ ತೆಗೆದುಕೊಳ್ಳುವ ಪ್ರಮಾಣ ಕಡಿಮೆಯಾಗ್ತದೆ. ಉಷ್ಣತೆಯು 100 ಡಿಗ್ರಿ ಫ್ಯಾರನ್ ಹೀಟ್ ಮತ್ತು ಆರ್ದ್ರತೆಯು 80% ಇದ್ದಾಗ ಹಸುಗಳಿಗೆ ಪ್ರಾಣಾಂತಿಕವಾಗಿ ಪರಿಣಮಿಸಬಹುದು. ಅಧಿಕ ಉಷ್ಣತೆಯು ಜಾನುವಾರುಗಳ ರೋಗ ನಿರೋಧಕ ಶಕ್ತಿಯನ್ನು ತಗ್ಗಿಸುವುದಲ್ಲದೆ ಸಂತಾನೋತ್ಪತ್ತಿಯನ್ನು ಕುಂಠಿತಗೊಳಿಸುತ್ತದೆ. ವಾತಾವರಣದ ಉಷ್ಣತೆಯು 65 ಡಿಗ್ರಿ ಫ್ಯಾರನ್ ಹೀಟ್ಗಿಂತ ಹೆಚ್ಚಾದಾಗ ಮತ್ತು ಉಷ್ಣಗಾಳಿಯು ಒಮ್ಮಿಂದೊಮ್ಮೆಲೆ ಬೀಸಿದಾಗ ತಾಪಮಾನ ಒತ್ತಡ ಉಂಟಾಗುವುದು. ವಾತಾವರಣದ ತಾಪಮಾನವು ಏರಿದಾಗ ಪ್ರಾಣಿಗಳು ತಾಪದ ಒತ್ತಡಕ್ಕೆ ಒಳಗಾಗುವು. ಇದಕ್ಕೆ ಹೈಪರ್ಥರ್ಮಿಯಾ ಎನ್ನುತ್ತಾರೆ. ಇದರಿಂದ ಬೆಳವಣಿಗೆಗೆ ಅವಶ್ಯವಿರುವ ಹಾರ್ಮೋನುಗಳ ಪ್ಲಾಸ್ಮಾ ಸಂಖ್ಯೆಗಳ ಪ್ರಮಾಣವು ಕಡಿಮೆಯಾಗುವುದು. ಸರಾಸರಿ ಹಾಲಿನ ಉತ್ಪಾದನೆಯು ಪ್ರತಿ ಡಿಗ್ರಿ ಉಷ್ಣಾಂಶದ ಏರಿಕೆಯಿಂದ 0.38 ಕಿಲೋಗ್ರಾಂನಷ್ಟು ಹಾಗೂ ಸರಾಸರಿ ಪ್ರೋಟೀನ್ ಉತ್ಪಾದನೆಯು 0.01 ಕಿಲೋಗ್ರಾಂನಷ್ಟು ಇಳಿಮುಖ ಆಗುವುದು. ತಿಮ್ಮಪ್ಪ ಹೆಚ್ಗೌಡ ಅವರಿಂದ ಕೃಷಿ ಮಾಹಿತಿಯನ್ನು ಕೇಳಿದ್ರಿ. ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ? ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ನೀನು ಬಿಜೆಪಿ ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಲ್ ಸಿಗೋ ಎಲ್ಲಾ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೆ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಗೆ ಭರವಸೆ, ಬಿಜೆಪಿಗೆ ಮತ ನೀಡಿ. ಕೃಷಿ ರಂಗದಲ್ಲಿ ಈಗ ಕೇಳೋಣ ಕಲ್ಲಂಗಡಿ ಬೇಸಾಯ ಕುರಿತು ಡಾಕ್ಟರ್ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ರಾಜಣ್ಣ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಕಲ್ಲಂಗಡಿ ನಮ್ಮ ರೈತ ಬಾಂಧವರ ಒಂದು ಮುಖ್ಯವಾದಂಥ ಹಣ್ಣಿನ ಬೆಳೆ. ಹೌದು, ಈ ಬೆಳೆಗೆ ಬೇಸಿಗೆಯಲ್ಲಿ ಒಂದು ಹೆಚ್ಚಿನ ಬೇಡಿಕೆ ಇರುತ್ತೆ ಈ ಕಲ್ಲಂಗಡಿ ಹಣ್ಣುಗಳಿಗೆ. ಹೌದು. ಈ ಒಂದು ಸಂದರ್ಭದಲ್ಲಿ ರೈತ ಬಾಂಧವರು ಈ ಬೆಳೆಯನ್ನು ಬೆಳ್ಕೊಂಡು ಒಳ್ಳೆಯ ಲಾಭವನ್ನು ಕೂಡ ಗಳಿಸ್ಕೊಡ್ತಾರೆ, ಮತ್ತು ಬೇಗ ಬರುವಂಥ ಬೆಳೆ ಇದು. ಹೌದು. ತಾವಿವತ್ತು ಈ ಕಲ್ಲಂಗಡಿಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ನಾವು ಒಳ್ಳೆಯ ಇಳುವರಿಯನ್ನು ಪಡಿಬೇಕಾದ್ರೆ ಅನುಸರಿಸಬೇಕಾದಂಥ ಸುಧಾರಿತ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಕಲ್ಲಂಗಡಿಯ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರಾ? ಜಗದೀಶ್ ಅವರೇ, ಇದರ ಪ್ರಾಮುಖ್ಯತೆಯ ಬಗ್ಗೆ ಹೇಳಬೇಕಾದ್ರೆ ಇದು ಆಫ್ರಿಕಾ ಮೂಲದ ಬಳ್ಳಿ ತರಕಾರಿ ಬೆಳೆ. ಆದರೂ ಇದನ್ನು ತರಕಾರಿಯಾಗಿ ಉಪಯೋಗಿಸೋದಕ್ಕಿಂತ ಹೆಚ್ಚಾಗಿ ನಾವು ಹಣ್ಣಾಗಿ ಬಳಸ್ತಾ ಇದ್ದೀವಿ. ಮೊದಲೆಲ್ಲ ಈ ಬೆಳೆಯನ್ನು ನದಿ ತೀರದ ಮರಳಿನಲ್ಲಿ ಮಾತ್ರ ಬೆಳೆಯುವುದು ರೂಢಿಯಲ್ಲಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಆರ್ಥಿಕವಾಗಿ ಬೆಳೀತಾ ಇದ್ದೀವಿ. ಕಲ್ಲಂಗಡಿ ಹಣ್ಣುಗಳು ಮತ್ತು ಹಣ್ಣಿನ ರಸಕ್ಕೆ ಬೇಸಿಗೆಯಲ್ಲಿ ತಾವು ಹೇಳಿದ ಹಾಗೆ ತುಂಬಾ ಬೇಡಿಕೆ ಇರುತ್ತೆ. ದೇಶದ ಕೆಲವು ಭಾಗಗಳಲ್ಲಿ ಇದರ ಬೀಜಗಳನ್ನು ಕೂಡ ಹುರಿದು ತಿನ್ನೋದಕ್ಕೆ ಉಪಯೋಗಿಸ್ತಾರೆ, ಹಾಗೆ ಕಾಯಿಯಾಗಿದ್ದಾಗ ತರಕಾರಿಯಾಗಿ ಕೂಡ ಇದನ್ನ ಉಪಯೋಗಿಸ್ತಾರೆ. ಇನ್ನು ಹಣ್ಣುಗಳಲ್ಲಿ ಪೋಷಕಾಂಶಗಳ ಬಗ್ಗೆ ಹೇಳಬೇಕು ಅಂದ್ರೆ ಇದರ ಹಣ್ಣುಗಳಲ್ಲಿ ಶರ್ಕರ ಪಿಷ್ಟ, ಲವಣಾಂಶ ಮತ್ತು ಎ ಮತ್ತು ಸಿ ಜೀವಸತ್ವಗಳು ಹೇರಳವಾಗಿದೆ. ನಮ್ಮ ರಾಜ್ಯದಲ್ಲಿ ತಾವು ಹೇಳಿದಾಗೆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಈ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಇನ್ನು ಈ ಕಲ್ಲಂಗಡಿಯನ್ನ ತಾವು ಎಲ್ಲಾ ಪ್ರದೇಶಗಳಲ್ಲೂ ಬೆಳಿಬಹುದು ಅಂತ ಹೇಳಿದ್ರೆ, ಹೌದು, ಆದರೂ ಮುಖ್ಯವಾಗಿ ಎಂತ ಒಂದು ಹವಾಗುಣ ಮತ್ತೆ ಮಣ್ಣು ಇದ್ರೆ ಈ ಕಲ್ಲಂಗಡಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಇದು ಬೇಸಿಗೆ ಬೆಳೆ, ಬಳ್ಳಿ ಬೆಳವಣಿಗೆಗೆ ಸ್ವಲ್ಪ ತಣ್ಣನೆಯ ವಾತಾವರಣದ ಅವಶ್ಯಕತೆ ಇರುತ್ತೆ. ಹಣ್ಣು ದೊಡ್ಡದಾಗುವ ಸಮಯಕ್ಕೆ ಒಣ ಹವೆ ಮತ್ತು ಬಿಸಿಲು ಹೆಚ್ಚಾಗಿದ್ರೆ ಹಣ್ಣಿನಲ್ಲಿಯ ಈ ಸಕ್ಕರೆ ಅಂಶ ಹೆಚ್ಚಾಗಿ ನಾವು ರುಚಿಕರವಾದ ಹಣ್ಣುಗಳನ್ನು ಪಡೆಯಬಹುದು. ಇನ್ನು ಈ ಬೆಳೆಯನ್ನು ಚೆನ್ನಾಗಿ ನೀರು ಬಸಿದು ಹೋಗುವ ಮತ್ತು ಮಣ್ಣಿನ ರಸಸಾರ 6.5-7 ಇರುವ ಎಲ್ಲ ವಿಧವಾದ ಮಣ್ಣಿನಲ್ಲಿ ಬೆಳೆಯಬಹುದು. ಸರಿ, ನಾನು ಆಗಲೇ ಹೇಳಿದಾಗೆ ಈ ನದಿ ತೀರಗಳ ಮರಳು ಭೂಮಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಇನ್ನು ಕಲ್ಲಂಗಡಿಯನ್ನು ನಾವು ಬಿತ್ತನೆ ಮಾಡ್ಕೋಬೇಕು ಅಂದರೆ ಯಾವ ಕಾಲ ಬಹಳ ಸೂಕ್ತವಾದ್ದು ಅಂತೀರ? ತಮಗೆ ಗೊತ್ತಿರುವ ಹಾಗೆ ಈಗ ಕಲ್ಲಂಗಡಿ ವರ್ಷಪೂರ್ತಿ ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಆದರೂ ಕೂಡ ಈ ಬೆಳೆಯನ್ನು ನವೆಂಬರಿಂದ ಫೆಬ್ರವರಿ ತಿಂಗಳೊಳಗಾಗಿ ಬಿತ್ತನೆ ಮಾಡಬೇಕು. ಫೆಬ್ರವರಿ ನಂತರ ಬಿತ್ತನೆ ಮಾಡಿದಲ್ಲಿ ಈ ಬೆಳೆ ಏನಾಗುತ್ತೆ ಅಂದರೆ ಬಿಸಿಲಿನ ತಾಪಕ್ಕೆ ಸಿಗೋದ್ರಿಂದ ಈ ಬಳ್ಳಿ ಬೆಳವಣಿಗೆ ಕುಂಠಿತ ಆಗುತ್ತೆ, ಹಾಗೆ ಅನೇಕ ರೋಗ ರುಜಿನಗಳು ಕೂಡ ಬರುತ್ತೆ. ಸರಿ, ಹಾಗಾಗಿ ನವೆಂಬರ್ ಇಂದ ಹಿಡಿದು ಫೆಬ್ರವರಿ ತಿಂಗಳ ತನಕ ಇದನ್ನ ಬಿತ್ತನೆ ಮಾಡೋದಕ್ಕೆ ಒಳ್ಳೆ ಅವಕಾಶ ಇದೆ. ಇನ್ನು ಕಲ್ಲಂಗಡಿಯಲ್ಲಿರುವಂತ ಮುಖ್ಯವಾದ ತಳಿಗಳು ಯಾವ್ಯಾವ ಅಂತೀರ? ಈ ಕಲ್ಲಂಗಡಿಯಲ್ಲಿ ಅನೇಕ ಸುಧಾರಿತ ಹಾಗೂ ಹೈಬ್ರಿಡ್ ತಳಿಗಳು ಇದೆ. ಇವುಗಳ ಈ ಹಣ್ಣಿನ ತೊಗಟೆ ಬಣ್ಣ ಮತ್ತು ಈ ತಿರುಳಿನ ಬಣ್ಣ, ಅಂದ್ರೆ ಹೊರಗೆ ಏನೇನು ಹಣ್ಣಿನ ಬಣ್ಣ ಇದೆಯಲ್ಲ ಅದು, ಮತ್ತೆ ಈ ಹಣ್ಣಿನ ಗಾತ್ರ ಹಾಗೂ ಈ ಬೆಳೆಯ ಅವಧಿ ಅಂದ್ರೆ ಎಷ್ಟು ದಿವಸಕ್ಕೆ ಬರುತ್ತೆ, ಇವುಗಳಲ್ಲಿ ಏನಂತಂದ್ರೆ ತಳಿಗಳ ಮೇಲೆ ವ್ಯತ್ಯಾಸ ಹೊಂದುತ್ತೆ. ಸರಿ, ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂತ ಒಂದು ಮುಖ್ಯವಾದ ತಳಿಗಳು ಅಂತಂದ್ರೆ ಈ ಅಶಾಹಿ ಟೊಮ್ಯಾಟೊ, ಶುಗರ್ ಬೇಬಿ, ಅರ್ಕಾ ಮಾಣಿಕ್ ಮತ್ತು ಅರ್ಕಾ ಜ್ಯೋತಿ. ಯುಎಸ್ ಅಲ್ಲದೆ ಇನ್ನು ಅನೇಕ ಖಾಸಗಿ ಬೀಜ ಸಂಸ್ಥೆಗಳು ಕೂಡ ಈ ಹೈಬ್ರಿಡ್ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸರಿ, ಅವನ್ನು ಕೂಡ ನಮ್ಮ ರೈತ ಬಾಂಧವರು ಬೆಳೆಯಬಹುದು. ಈಗ ಮುಖ್ಯವಾಗಿ ಈ 4 ತಳಿಗಳ ಬಗ್ಗೆ ತಾವು ಹೇಳಿದ್ರಿ, ಹೌದು, ಈ ತಳಿಗಳ ಒಂದು ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈಗ ಹೇಳಬೇಕು ಅಂದ್ರೆ ಈ ಅಶಾಹಿ ಟೊಮ್ಯಾಟೊ ಈ ತಳಿ ಜಪಾನ್ ದೇಶದಿಂದ ಪರಿಚಯವಾದದ್ದು. ಹೆಸರೇ ಹೇಳುತ್ತೆ. ಈ ಹಣ್ಣುಗಳು ಹಸಿರು ಬಣ್ಣದ ತೊಗಟೆಯಿಂದ ಕೂಡಿತ್ತೆ, ಅಂದ್ರೆ ಮೇಲ್ಗಡೆ ತೊಗಟೆ ಬಣ್ಣ ಹಸಿರು, ಹಣ್ಣಿನ ತಿರುಳು ಕೆಂಪಾಗಿರುತ್ತೆ. ತಿರುಳಿನಲ್ಲಿ ಸಕ್ಕರೆ ಪ್ರಮಾಣವು 11-13% ಇದ್ದು ಪ್ರತಿ ಹಣ್ಣು ಸರಾಸರಿ ಅಂದ್ರೆ 7-8 kg ತೂಕ ಬರುತ್ತೆ. ಸರಿ, ಇದು ಬಿತ್ತನೆಯಾದ 95 ದಿನಗಳಿಗೆ ಕಟಾವಿಗೆ ಸಿದ್ಧವಾಗುತ್ತೆ. ಇನ್ನು ಅದೇ ರೀತಿ ಶುಗರ್ ಬೇಬಿ, ಇದು ಕೂಡ ಈ ಅಮೆರಿಕದಿಂದ ಪರಿಚಯವಾದಂತಹ ಒಂದು ತಳಿ. ಈ ಹಣ್ಣಿನ ತೊಗಟೆ ತಿಳಿ ಹಸಿರು ಬಣ್ಣ ಕೂಡಿದ್ದು ತೊಗಟೆಯ ಮೇಲೆ ತಿಳಿ ಹಳದಿ ಬಣ್ಣದ ಪಟ್ಟೆಗಳಿರ್ತವೆ, ಅಂದ್ರೆ ಗೆರೆಗಳಿರ್ತವೆ. ತಿರುಳು ಇದು ಕಡು ಕೆಂಪು ಬಣ್ಣದಾಗಿದ್ದು ಈ ಸಕ್ಕರೆ ಪ್ರಮಾಣವು 11-13% ಇರುತ್ತೆ. ಮತ್ತೆ ಇದು ಬೇಗ ಬರುವಂತ ಒಂದು ತಳಿ. ಸರಿ, ಬಿತ್ತನೆಯಾದ ಒಂದು 75 ದಿನಗಳಿಗೆ ಕೊಯ್ಲಿಗೆ ಬರುತ್ತೆ. ಇನ್ನು ಈ ಅರ್ಕಾ ಮಾಣಿಕ್ ತಳಿ, ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಾದ ಹೆಸರುಘಟ್ಟದಿಂದ ಅಭಿವೃದ್ಧಿಪಡಿಸಲಾದಂತ ಒಂದು ತಳಿ. ಹಣ್ಣುಗಳು ದುಂಡಾಗಿದ್ದು ಹಸಿರು ಬಣ್ಣದ ತೊಗಟೆಯ ಮೇಲೆ ಗಾಢವಾದ ಹಸಿರು ಪಟ್ಟೆಗಳಿರ್ತವೆ. ತಿರುಳು ಕೆಂಪಾಗಿದ್ದು ಸಕ್ಕರೆ ಪ್ರಮಾಣ 12-15% ಇರುತ್ತೆ. ಹಣ್ಣಿನ ತೂಕ ಸರಾಸರಿ 7-8 kg ಇರುತ್ತೆ. ಇದು 100-110 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಈ ತಳಿಯ ಇನ್ನೊಂದು ಗುಣವಿಶೇಷ ಅಂತಂದ್ರೆ ಇದು ಎಲೆ ಚುಕ್ಕೆ ರೋಗ, ಬೂದು ರೋಗ ಮತ್ತು ಬೂಜು ತುಪ್ಪಟ ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಅಂತ ಕಡೆ ಈ ಒಂದು ತಳಿಯನ್ನ ನಮ್ಮ ರೈತ ಬಾಂಧವರು ಬಳಸಬಹುದು. ಇನ್ನು ಈ ಅರ್ಕಾ ಜ್ಯೋತಿ, ಇದು ಕೂಡ ಹೆಸರು ಸೂಚಿಸಿದಾಗ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಿಂದ ಬಿಡುಗಡೆ ಆದಂತಹ ಒಂದು ಹೈಬ್ರಿಡ್ ತಳಿ. ಇದು ಹಣ್ಣುಗಳು ದುಂಡದಾಗಿದ್ದು ಕಡು ಹಸಿರು ತೊಗಟೆಯ ಜೊತೆಗೆ ನೀಲಿ ಬಣ್ಣದ ಈ ಪಟ್ಟೆಗಳನ್ನ ಹೊಂದಿರುತ್ತೆ. ತಿರುಳು ಕೆಂಪಾಗಿದ್ದು ಸಕ್ಕರೆ ಪ್ರಮಾಣ 11-13% ಇರುತ್ತೆ. ಈ ಪ್ರತಿ ಹಣ್ಣಿನ ತೂಕ 5-6 kg. ಈ ತಳಿ ಬಿತ್ತಿದ 95-110 ದಿನಗಳಿಗೆ ಕೊಯ್ಲಿಗೆ ಸಿದ್ಧವಾಗುತ್ತೆ. ಇದರಲ್ಲಿ ಒಂದು ವಿಶೇಷತೆ ಅಂತಂದಾಗ ಇದರ ಹಣ್ಣುಗಳನ್ನ ನಾವು ದೂರದ ಮಾರುಕಟ್ಟೆಗೆ ಕೆಡದಂತೆ ಸರಾಗವಾಗಿ ಸಾಗಿಸಬಹುದು. ಅಂದ್ರೆ ಒಂದು ಶೇಖರಣಾ ಶಕ್ತಿ ಚೆನ್ನಾಗಿದೆ ಇದರಲ್ಲಿ, ಸಾಗಾಣಿಕೆಗೂ ಸೂಕ್ತವಾಗಿದೆ. ಸರಿ, ಇನ್ನು ಈ ತಳಿಗಳ ಒಂದು ಬೆಳೆ ಅವಧಿ ಮತ್ತೆ ಕಟಾವಿನ ಸಮಯ ನಾನು ಹೇಳ್ತಾ ಇದ್ದೆ. ಸರಿ, ಈ ಹಣ್ಣಿನ ಗಾತ್ರ ಆಯ್ತು, ಇವೆಲ್ಲ ಕೂಡ ಏನಂತಂದ್ರೆ ಬರೀ ತಳಿ ಮೇಲೆ ಅಷ್ಟೇ ಅವಲಂಬಿಸಿದೆ, ನಾವು ಬೆಳೆ ಇಡುವಂತ ಒಂದು ಕಾಲ ಮತ್ತು ನಾವು ಬೆಳೆಯನ್ನ ನಿರ್ವಹಣೆ ಮೇಲೆ ಕೂಡ ಅದು ಅವಲಂಬಿಸಿದೆ. ನೀರಿನ ಆಶ್ರಯ, ನೀರು ಕೊಡೋದಿರಬಹುದು ಅಥವಾ ಕೊಡುವಂತ ಒಂದು ಪೋಷಕಾಂಶಗಳ ಮೇಲೆ ಆ ಗಾತ್ರ ಮತ್ತೆ ಅವಧಿ ವ್ಯತ್ಯಾಸ, ಗುಣಮಟ್ಟ ಇವೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನ ನಾವು ಈಗ ಒಂದ್ ಎಕರೆನಲ್ಲಿ ಈ ಕಲ್ಲಂಗಡಿಯನ್ನ ಬೆಳ್ಕೋಬೇಕು ಅಂದ್ರೆ ಬಿತ್ತನೆ ಬೀಜ ಮತ್ತೆ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಈಗ ಈ ಸುಧಾರಿತ ತಳಿಗಳು ಮತ್ತೆ ಹೈಬ್ರಿಡ್ ತಳಿಗಳು ಎರಡು ಇದೆ ಅಂತ ಹೇಳಿದೆ. ಈಗ ಸುಧಾರಿತ ತಳಿಗಳನ್ನ ನಾವು ಬೆಳೆಸಬೇಕು ಅಂತಂದಾಗ ಎಕರೆಗೆ 300 ಗ್ರಾಂ ಬಿತ್ತನೆ ಬೀಜ, 10 ಟನ್ ಈ ತಿಪ್ಪೆ ಅಥವಾ ಕೊಟ್ಟಿಗೆ ಗೊಬ್ಬರ, 40 ಕೆಜಿ ಸಾರಜನಕ, 35 ಕೆಜಿ ರಂಜಕ ಮತ್ತೆ 40 ಕೆಜಿ ಪೊಟ್ಯಾಶ್ ಒದಗಿಸುವಂತ ಒಂದು ರಸಗೊಬ್ಬರಗಳನ್ನ ಬೇಕಾಗುತ್ತೆ. ಇನ್ನು ಈ ಹೈಬ್ರಿಡ್ ತಳಿಗಳಾದಲ್ಲಿ ಎಕರೆಗೆ 250 ಗ್ರಾಂ ಬಿತ್ತನೆ ಬೀಜ, 10 ಟನ್ ತಿಪ್ಪೆ ಗೊಬ್ಬರ, 40 ಕೆಜಿ ಸಾರಜನಕ, 40 ಕೆಜಿ ರಂಜಕ ಮತ್ತು 50 ಕೆಜಿ ಪೊಟ್ಯಾಶ್ ಒದಗಿಸುವಂತ ಒಂದು ರಸಗೊಬ್ಬರಗಳನ್ನ ನಾವು ಒಂದು ಎಕರೆಗೆ ಬೇಕಾಗುತ್ತೆ ಸಂಕರಣ ತಳಿಗಳಿಗೆ. ಸಂಕರಣ ಹೈಬ್ರಿಡ್ ತಳಿ, ಹೈಬ್ರಿಡ್ ತಳಿ ಅಥವಾ ಸಂಕರಣ ತಳಿ. ಇನ್ನು ಭೂಮಿಯ ಸಿದ್ಧತೆಯನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಹೌದು, ಈ ಭೂಮಿಯ ಸಿದ್ಧತೆಯನ್ನು ನಾವು ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತೆ ಬಿತ್ತನೆಯನ್ನ ಯಾವ ಒಂದು ವಿಧಾನವನ್ನು ಅನುಸರಿಸಿ ಮಾಡ್ಕೋಬೇಕಾಗತ್ತೆ? ಇದು ಈ ಕಲ್ಲಂಗಡಿ ನಾನು ಮೊದಲೇ ಹೇಳಿದಾಗ ಇದು ಬಳ್ಳಿ ಬೆಳೆ. ಹೌದು ಸರಿ. ಈ ಬೆಳೆಯನ್ನ ನಾವು ಎರಡು ವಿಧಾನದಲ್ಲಿ ಬಿತ್ತನೆ ಮಾಡಬಹುದು, ಒಂದು ಅಂತಂದಾಗ ಸಾಲು ಪದ್ಧತಿಯಲ್ಲಿ ಮತ್ತೆ ಇನ್ನೊಂದು ಈ ಪಾತಿ ಅಥವಾ ಗುಣಿಗಳನ್ನ ಮಾಡಿ ನಾವು ಬಿತ್ತನೆ ಮಾಡಬಹುದು. ಸರಿ, ಮೊದಲು ಈ ಸಾಲುಗಳು ಅಥವಾ ಪಾತಿಗಳನ್ನು ಮಾಡೋಕೆ ಮುಂಚಿತವಾಗಿ ನಾವು ಭೂಮಿಯನ್ನ ಹಸನಾಗುವಂತೆ ಒಂದ್ 2-3 ಸಲ ಉಳುಮೆ ಮಾಡಬೇಕು. ನಂತರ ಈ ಎತ್ತಿನ ನೇಗಿಲ ಸಹಾಯದಿಂದ 10 ಅಂಗುಲ ಆಳದ ಸಾಲುಗಳನ್ನ 8 ಅಡಿ ಅಂತರದಲ್ಲಿ, ಅಂದ್ರೆ ಸಾಲಿಂದ ಸಾಲಿಗೆ 8 ಅಡಿ ಅಂತರದಲ್ಲಿ ಸರಿ ನಾವು ಸಾಲನ್ನು ಮಾಡಿ ಅದರೊಳಗೆ ಬೀಜಗಳನ್ನ ಬಿತ್ತಬೇಕಾಗುತ್ತೆ. ಇನ್ನು ಈ ಪಾತಿ ಅಥವಾ ಗುಣಿ ವಿಧಾನದಲ್ಲಿ ಇಲ್ಲಿ ಕೂಡ ಭೂಮಿ ಸಿದ್ಧತೆ ಆದ್ಮೇಲೆ 1 ಅಡಿ ವ್ಯಾಸದ ಪಾತಿಗಳನ್ನ ನಾವು ಏನಂತಂದ್ರೆ 8 ಅಡಿ ಅಂತರದಲ್ಲಿ ಪಾತಿಯಿಂದ ಪಾತಿಗೆ 3 ಅಡಿ ಅಂತರ ಕೊಟ್ಟು ಪಾತಿಗಳನ್ನ ಮಾಡಿ ಈ 2 ಸಾಲು ಪಾತಿಗಳ ಮಧ್ಯೆ ನಾವು ಈ ನೀರು ಹಾಯಿಸಲಿಕ್ಕೆ ನೀರಿನ ಒಂದು ಕಾಲುವೆಯನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅದನ್ನ ಮೊದಲು ಮಾಡ್ಕೊಂಡು ಮತ್ತೆ ನಾವು ಏನಂತಂದ್ರೆ ಬಿತ್ತನೆ ಮಾಡ್ಬೇಕು. ಇನ್ನ ಬಿತ್ತನೆಯನ್ನ ನಾವು ಹೇಗ್ ಮಾಡ್ಕೋಬೇಕಾಗತ್ತೆ ಅಂತ ಸರ್, ಈಗ ಸಾಲು ಮತ್ತು ಪಾತಿ ಪದ್ಧತಿ ಅಂತ ಹೇಳಿದೆ. ಹೌದು, ಈಗ ನಾವು ಸಾಲುಗಳು ಅಥವಾ ಪಾತಿಗಳನ್ನ ಮಾಡಿದ ಮೇಲೆ ಈಗ ಸಿಫಾರ್ಸ್ ಮಾಡಲಾದ ಅಂದ್ರೆ ನಾನು ಆಗ್ಲೇ ಹೇಳಿದಂತೆ ಸರಿ, ಈ ತಿಪ್ಪೆ ಅಥವಾ ಕೊಟ್ಟಿಗೆ ಗೊಬ್ಬರನ ನಾವು ಕಾಲುವೆಗಳಿಗೆ ಮತ್ತು ಪಾತಿಗಳಿಗೆ ಸೇರಿಸಬೇಕು. ಅದ್ ಅಲ್ದಿರ ಈಗ ಹೇಳಿದಂತ ಒಂದು ರಾಸಾಯನಿಕ ಗೊಬ್ಬರಗಳಲ್ಲಿ 1/2 ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೂರ್ತಿ ಪ್ರಮಾಣದ ಪೊಟ್ಯಾಶ್ ಒದಗಿಸುವ ರಸಗೊಬ್ಬರಗಳನ್ನು ಕೂಡ ನಾವು ಬಿತ್ತನೆಗೆ ಮುಂಚಿತವಾಗಿನೇ ಕಾಲುವೆಗೆ ಅಥವಾ ಪಾತಿಗಳಿಗೆ ಸೇರಿಸ್ಕೋಬೇಕು. ಬಿತ್ತನೆ ಹಿಂದಿನ ದಿನ ಸಾಲು ಅಥವಾ ಪಾತಿಗಳಿಗೆ ನಾವು ನೀರನ್ನು ಹಾಯಿಸಬೇಕು, ತೇವಾಂಶವನ್ನೋಸ್ಕರ ನೀರನ್ನು ಹಾಯಿಸಬೇಕು. ಸರಿ, ಕೆಲವೊಮ್ಮೆ ಏನಂತಂದ್ರೆ ನೀರು ಹಾಸ್ಲಿಕ್ಕೆ ಆಗಿಲ್ಲ ಅಂತಂದಾಗ ನಾವು ಏನಂತಂದಾಗ ಈ ಒಣಭೂಮಿಯಲ್ಲಿ ಬಿತ್ತನೆ ಮಾಡಿದಾಗ ಸರಿ ಬಿತ್ತನೆ ಆದ ಅದೇ ದಿನನೇ ನಾವು ನೀರನ್ನು ಹಾಯಿಸಬೇಕು, ಸ್ವಲ್ಪ ಹದವಾಗಿ ತೆಳುವಾಗಿ ನೀರು ಕೊಡಬೇಕು, ಕೊಡಬೇಕಾಗುತ್ತೆ. ಅಂದ್ರೆ ಈಗ ತಡಪ ಒಣಭೂಮಿಯಲ್ಲೇ ಬೀಜ ಬಿತ್ತಬಿಟ್ಟಿರ್ತೇವೆ, ಸರಿ ನಿತ್ಯ ನೀರು ನಾಳೆ ಕಟ್ಕೊಳ್ಳೋಣ ಅಂತ ಅಂತ ಒಂದು ಸಮಯದಲ್ಲಿ ಆವತ್ತೇ ನೀರು ಹಾಸಿದ್ರೆ ತುಂಬಾ ಒಳ್ಳೆಯದು. ಸರಿ, ಬೀಜಗಳನ್ನ ಬಿತ್ತು ಮುಂಚಿತವಾಗಿ ನಾವು ಏನ್ ಮಾಡ್ಬೇಕು ಅಂದಾಗ ಈ ಕಾರ್ಬನ್ ಡೈಜಿಯಂ ದ್ರಾವಣದಲ್ಲಿ ಒಂದು 15 ನಿಮಿಷ ಬೀಜಗಳನ್ನ ನಾವು ನೆನೆಸಿ ಬೀಜನ ಬಿತ್ತಬೇಕಾಗುತ್ತೆ. ಸರಿ, ಈಗ ಕಾರ್ಬನ್ ಡೈಜಿಯಂ ದ್ರಾವಣ ಅಂತಂದ್ರೆ 1 ಗ್ರಾಂ ಕಾರ್ಬನ್ ಡೈಜಿಯಂ ಅನ್ನ 1 ಲೀಟರ್ ನೀರಿಗೆ ಬೆರೆಸಿಕೊಂಡು ಅದನ್ನ ನಾವು ದ್ರಾವಣವನ್ನು ಮಾಡಿಕೊಂಡು ಬೀಜಗಳನ್ನ ಅದ್ದಬೇಕು. ಸರಿ, 15 ನಿಮಿಷ ನೆನೆಸಿದ ಮೇಲೆ ಬೀಜಗಳನ್ನ 2 ಸೆಂಟಿಮೀಟರ್ ಆಳದಲ್ಲಿ, ಅಂದ್ರೆ ಅದನ್ನ ಕಾಲುವೆ ಇರಬಹುದು ಅಥವಾ ಪಾತಿಗಳಲ್ಲಿ ಇರಬಹುದು, 2 ಸೆಂಟಿಮೀಟರ್ ಆಳದಲ್ಲಿ ನಾವು ಬಿತ್ತನೆ ಮಾಡಬೇಕು. ಸರಿ, 1 ಪಾತಿಗೆ 3-4 ಬೀಜಗಳನ್ನ ಬಿತ್ತಬೇಕು. ಈ ಬೀಜ ಮೊಳಕೆ ಬರಲು ಕನಿಷ್ಠ ಅಂದ್ರೆ ಕೂಡ 6-7 ದಿವಸ ತೆಗೆದುಕೊಳ್ಳುತ್ತೆ. ಮೊಳಕೆ ಬಂದ 8-10 ದಿವಸಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ ಪ್ರತಿ ಪಾತಿಗೆ 2 ಅಥವಾ 3 ಬಲಿಷ್ಠ ಮಡಕೆಗಳನ್ನು ಮಾತ್ರ ಉಳಿಸಿ ಉಳಿದವನ್ನ ನಾವು ಕಿತ್ತಾಕ್ಬೇಕಾಗುತ್ತೆ. ಅದೇ ಸಾಲು ಪದ್ಧತಿಯಲ್ಲಿ ಬಿತ್ತುವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರತಿ ಜಾಗಕ್ಕೆ 2 ಬೀಜ ಬಿತ್ತಬೇಕು. ಸರಿ, 2 ಬೀಜ ಬಿತ್ತಿ ಮೊಳಕೆ ಬಂದ ನಂತರ ಒಂದನ್ನು ಮಾತ್ರ ಉಳಿಸಿಕೊಂಡು ಇನ್ನೊಂದು ಮೊಳಕೆಯನ್ನ ನಾವು ತೆಗೆದು. ಇನ್ನ ಈಗ ಶಿಫಾರಸು ಮಾಡಿದ 1/2 ಸಾರಜನಕವನ್ನು ನಾವು ಬಿತ್ತುವಾಗಿ ಕೊಡ್ತೀವಿ. ಹೌದು, ಈಗ ಉಳಿದ 1/2 ಸಾರಜನಕವನ್ನ ಯಾವಾಗ ಕೊಡ್ಬೇಕಾಗತ್ತೆ? ಸರಿ, ನಾನು ಆಗ್ಲೇ ಹೇಳಿದಾಗೆ 1/2 ನಾವು ಮೂಲ ಗೊಬ್ಬರವಾಗಿ ಬಿತ್ತನೆ ಮುಂಚಿತವಾಗಿ ನಾವು ಸೇರಿಸ್ತೀವಿ ಮಣ್ಣಿಗೆ. ಈ ಉಳಿದ 1/2 ಸಾರಜನಕವನ್ನ ಒದಗಿಸುವಂತ ಒಂದು ಯೂರಿಯಾ ಇರ್ಬೋದು ಅಥವಾ ಅಮೋನಿಯಂ ಸಲ್ಫೇಟ್ ಇರ್ಬೋದು ಅಥವಾ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಇರ್ಬೋದು, ಈ ಒಂದು ರಸಗೊಬ್ಬರಗಳನ್ನ ನಾವು ಬೆಳೆ ಬಿತ್ತಿದ 4 ವಾರಗಳ ನಂತರ, ಅಂದ್ರೆ 1 ತಿಂಗಳ ನಂತರ ಬಳ್ಳಿಯಿಂದ 15 ಸೆಂಟಿಮೀಟರ್ ದೂರದಲ್ಲಿ 2.5 ಸೆಂಟಿಮೀಟರ್ ಆಳದಲ್ಲಿ ನಾವು ಮೇಲು ಗೊಬ್ಬರವಾಗಿ ಈ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಇನ್ನ ಈ ಕಲ್ಲಂಗಡಿ ಬೆಳೆನಲ್ಲಿ ಬಳ್ಳಿ ಚೌಟಬೇಕು ಅಂತ ಹೇಳ್ತಾ ಇರ್ತಾರೆ, ಅಂದ್ರೆ ಇದನ್ನ ಯಾಕಾಗಿ ಮಾಡಬೇಕು ಅಂತೀರಿ? ಸರಿ, ಯಾವುದೇ ಒಂದು ಬಳ್ಳಿಯಿಂದ ತಗೊಂಡ್ರೆ ಅದು ನೇರವಾಗಿ ಬೆಳೀತಾ ಹೋಗುತ್ತೆ. ಸರಿ, ಅದರಲ್ಲಿ ಏನಂತಂದ್ರೆ ಕೌಲೆಗಳು ಬರುವುದಿಲ್ಲ. ಹಾಗಾಗಿ ಕಲ್ಲಂಗಡಿಯಲ್ಲೂ ಹಾಗೆ, ಅದನ್ನೇನಂತಂದಾಗ ನಾವು ಕೌಲೆಗಳು ಬರಬಂಗೆ ಮಾಡಬೇಕು ಅಂತಂದಾಗ ಬೆಳೆ ಬಿತ್ತಿದ ಒಂದು 3-4 ವಾರಗಳ ನಂತರ ಈ ಬೆಳೀತಾ ಇರುವಂತಹ ಒಂದು ಬಳ್ಳಿಯನ್ನ ಅತುದಿಯನ್ನ ಚೂಟ್ ಹಾಕ್ಬೇಕು. ಈಗ ಚೂಟುವುದರಿಂದ ನಮ್ಗೆ ಏನಂತಂದ್ರೆ ಹೆಚ್ಚಿನ ಒಂದು ಕೌಲುಗಳು ಬರುತ್ತೆ, ಪಕ್ಕಲುಗಳು ಬರುತ್ತವೆ, ಮತ್ತೆ ಒಂದು ಇನ್ನೊಂದೇನಂತಂದ್ರೆ ಈ ಬಳ್ಳಿ ಬೆಳವಣಿಗೆ ಕೂಡ ಚೆನ್ನಾಗುತ್ತೆ, ಅಂದ್ರೆ ಗಿಡ ಹರಡ್ಕೊಳ್ಳುತ್ತೆ, ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಇನ್ನ ನೀರು ಕೊಡೋದು ಕೂಡ ಬಹಳ ಮುಖ್ಯವಾಗುತ್ತೆ ಕಲ್ಲಂಗಡಿಗೆ. ಹೌದು, ಹಾಗಾಗಿ ಎಷ್ಟು ದಿನಕ್ಕೆ ಒಂದಾವರ್ತಿ ಅಂದ್ರೆ ನಾವು ನೀರು ಕೊಡಬೇಕಾಗತ್ತೆ, ಹಾಗೇನೆ ಈ ಕಳೆ ನಿಯಂತ್ರಣವನ್ನ ಯಾವ್ಯಾವಾಗ ಮಾಡಬೇಕಾಗತ್ತೆ? ಸರಿ, ತಾವು ಹೇಳಿದಾಗೆ ಕಲ್ಲಂಗಡಿ ಬೆಳೆ ಹೆಚ್ಚಿನ ಒಂದು ನೀರನ್ನ ಆಶಿಸುವಂತ ಒಂದು ಬೆಳೆ. ಸರಿ, ಮಣ್ಣು ಮತ್ತು ವಾತಾವರಣವನ್ನು ನೋಡಿಕೊಂಡು ನಾವು 4-5 ದಿವಸಕ್ಕೊಮ್ಮೆ ನೀರು ಹಾಯಿಸಬೇಕು, ಅಂದ್ರೆ ಕಾಲುವೆಯಲ್ಲಿ ನೀರು ಹಾಸೋದಾದ್ರೆ. ಇನ್ನು ಈಗ ತಮ್ಗೆ ಗೊತ್ತಿರುವ ಹಾಗೆ ಎಲ್ಲ ಕಡೆ ಈ ಹನಿ ನೀರಾವರಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಅಂತ ಒಂದು ರೈತರು ಯಾರು ಹನಿ ನೀರಾವರಿ ಅಳವಡಿಸ್ಕೊಂಡಿರ್ತಾರೋ ಅಂತವ್ರು ಪ್ರತಿದಿನ ಈ ವಾತಾವರಣವನ್ನು ನೋಡಿಕೊಂಡು 2 ಗಂಟೆ ಸಮಯ ನಾವು ನೀರನ್ನ ಹಾಯಿಸಬೇಕಾಗುತ್ತೆ ಅಥವಾ ನೀರನ್ನು ಬಿಡಬೇಕಾಗುತ್ತೆ. ಕಾಲುವೆಗಳ ಮುಖಾಂತರ ನೀರು ಹಾಯಿಸುವಾಗ ನೀರು ಕಾಲುವೆ ಮತ್ತು ಪಾತಿಗಳ ತುಂಬಿ ಹೊರಕ್ಕೆ ಹೋಗದಾಗೆ ನೋಡ್ಕೋಬೇಕು. ಸರಿ, ಈಗ ತಡೆಪ ನೀರಿದೆ ಅಂತ ಹೇಳಿಬಿಟ್ಟು ನಾವು ಹಾಸ್ಪಿಟಲ್ಗೆ ನಾವು ಪಾತಿಗಳು ಅಥವಾ ಕಾಲುವೆಗಳು ತುಂಬಿ ಹೊರಕ್ಕೆ ಹೋಯಿತು ಅಂತಂದಾಗ ಇದರಿಂದ ಈ ಕಳೆ ಬೆಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಕಳೆಗಳು ಹೆಚ್ಚಾಗುತ್ತೆ. ಅದಲ್ಲದೆ ಈ ಹಣ್ಣುಗಳು ಬಂದ ಮೇಲೆ ಹಣ್ಣುಗಳು ಏನಂತಂದಾಗ ನೆಲದ ಮೇಲೆ ಕೂರೋದ್ರಿಂದ ಸರಿ ಹಣ್ಣುಗಳು ಕೊಳೆಯೋದನ್ನು ಕೂಡ ನಾವು ನೋಡ್ತೀವಿ, ಅದನ್ನು ಕೂಡ ನಾವು ನಿವಾರಿಸ್ಬೋದು. ಸರಿ, ಈಗ ಏನಂತಂದಾಗ ಈ ಬೆಳೆಯ ಸಾಲುಗಳು ಅಥವಾ ಪಾತಿಗಳಲ್ಲಿ ಮತ್ತು ಈ ಮಧ್ಯ ಜಾಗದಲ್ಲಿ ಈ ಬಳ್ಳಿಗಳು ಭೂಮಿಯನ್ನು ಆವರಿಸಿಕೊಳ್ಳುವ ಮುಂಚಿತವಾಗಿ ಬರುವ ಒಂದು ಕಳೆಗಳನ್ನು ನಾವು ಕೈಯಿಂದ ತೆಗಿಬೇಕು. ಒಂದ್ಸಲ ತೆಗೆದ್ರೆ ಸಾಕು, ಆನಂತರ ಏನಂತಂದ್ರೆ ಒಂದ್ಸಲ ಬಳ್ಳಿ ಆವರಿಸ್ಕೊಂತು ಅಂತಂದಾಗ ಆ ಕಳೆಗಳು ಕ್ರಮೇಣವಾಗಿ ನಶಿಸಿ ಹೋಗ್ತವೆ, ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಸರಿ, ನಾವು ಕಳೆ ತೆಗೀಲಿಲ್ಲ ಅಂತಂದಾಗ ನಾವು ಬೆಳೆಗೆ ಕೊಟ್ಟಂಥ ಒಂದು ಪೋಷಕಾಂಶಗಳು ಕಳೆಗಳು ಉಪಯೋಗಿಸ್ಕೊಂಡು ಬೆಳೆ ಕುಂಠಿತವಾಗುತ್ತೆ, ಕಳೆಗಳು ಚೆನ್ನಾಗಿ ಬೆಳೀತವೆ. ಅದರಿಂದ ಕಳೆ ರೈತರಿಗೆ ಇದ್ರ ಬಗ್ಗೆ ಗೊತ್ತೇ ಇದೆ, ಹಾಗಾಗಿ ಕಳೆ ನಿಯಂತ್ರಣ ಅತಿ ಮುಖ್ಯ ಯಾವುದೇ ಒಂದು ಬೆಳೆ ತಗೊಂಡ್ರು ಕೂಡ. ಅದೇ ರೀತಿ ಕಲ್ಲಂಗಡಿಯಲ್ಲಿ ಕೂಡ ಮುಖ್ಯ. ಈಗ ಬಳ್ಳಿನಲ್ಲಿ ಹಣ್ಣುಗಳು ಬರ್ತಾವಲ್ಲ, ಅವುಗಳನ್ನು ಕೂಡ ತೆಳು ಮಾಡಬೇಕು ಅಂತ ನಾವು ಕೇಳ್ತಾ ಇರ್ತೀವಿ. ಹೌದು, ಇದರ ಮಹತ್ವ ಏನು ಅಂತೀರಿ? ಸರ್, ಈಗ ನಿಮ್ಗೇನಂತಂದಾಗ ಕಲ್ಲಂಗಡಿಯಲ್ಲಿ ಅನೇಕ ಹೂಗಳು ಬರ್ತವೆ, ಅದರಲ್ಲಿ ಗಂಡುವ ಇರ್ಬೋದು ಹೆಣ್ಣುವ. ಈ ಹೆಣ್ಣುವ ಬಂದರೂ ಕೂಡ ಒಂದು ಬಳ್ಳಿಯಲ್ಲಿ ಒಂದು 10-15 ಕಾಯಿಗಳು ಸಣ್ಣ ಸಣ್ಣ ಕಾಯಿಗಳನ್ನು ನೋಡ್ತೀವಿ. ಅಂತ ಒಂದು ಸಮಯದಲ್ಲಿ ಕಾಯಿಗಳು ಏನಂತಂದಾಗ ಗಾತ್ರ ತುಂಬಾ ಕಡಿಮೆ ಆಗುತ್ತೆ. ಸರಿ, ನಮ್ಗೆ ಒಂದೇ ಸಮನಾದ ಒಂದು ಕಾಯಿಗಳು ಬರುವುದಿಲ್ಲ, ಮತ್ತೆ ಬಂದಂತ ಒಂದು ಕಾಯಿಗಳು ಕೂಡ ಗಾತ್ರ ಸಣ್ಣದಾಗಿರುತ್ತೆ. ಸರಿ, ಹಾಗಾಗಿ ಏನಂತ ಒಂದೇ ಸಮನಾದ ದೊಡ್ಡ ಗಾತ್ರದ ಹಣ್ಣುಗಳನ್ನು ನಾವು ಪಡಿಬೇಕು ಅಂತಂದಾಗ ಈ ಕೌಲಿಗೊಂದಕ್ಕೆ ಒಂದು ಉತ್ತಮ ಆಕಾರದ ಒಂದೇ ಹಣ್ಣನ್ನು ಬಿಟ್ಟು ಉಳಿದವನ್ನ ನಾವು ತೆಗೆಯಬೇಕು. ಸರಿ, ಈ ರೀತಿ ಮಾಡಿದಾಗ ಒಂದು ಬಳ್ಳಿಯಲ್ಲಿ ಒಂದು 4 ಕವಲು ಅಥವಾ 5 ಕವಲು ಇತ್ತು ಅಂತಂದಾಗ ಒಂದು ಬಳ್ಳಿಗೆ ನಾವು 4-5 ಹಣ್ಣುಗಳನ್ನು ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನು ನಾವು ಪಡೆಯಬಹುದು. ಅದಕ್ಕೋಸ್ಕರ ನಾವು ಈ ತೆಳು ಮಾಡಬೇಕು. ಇನ್ನ ನೆಲದ ಮೇಲೆ ಹಣ್ಣುಗಳು ಇರ್ತಾವಲ್ಲ, ಹೌದು, ಕುತ್ಕೊಂಡಿರ್ತವೆ, ಇದನ್ನ ಹೇಗೆ ನಾವು ನಿವಾರಿಸ್ಕೋಬಹುದು ಅಂತ? ಸರಿ, ಇದು ನಿಮ್ಗೆ ಗೊತ್ತಿರೋ ಹಾಗೆ ಈ ಕಲ್ಲಂಗಡಿ ಕೂಡ ಈ ಕುಂಬಳ ಜಾತಿಗೆ ಸೇರುವಂತ ಒಂದು ಬಳ್ಳಿ ಬೆಳೆ ಆದ್ರೂ ಕೂಡ ಬೇರೆ ಈಗ ತಾವು ನೋಡಿರುವ ಹಾಗೆ ಸೋರೆಕಾಯಿ ಇರ್ಬೋದು ಅಥವಾ ಇದು ನಮ್ಮ ಕುಂಬಳಕಾಯಿ ಇರ್ಬೋದು, ಅದೇ ರೀತಿ ಹೀರೆಕಾಯಿ ಇರ್ಬೋದು, ಇವನ್ನ ನಾವೇನ್ ಮಾಡ್ತೀವಿ ಅಂತಂದಾಗ ಚಪ್ಪರಕ್ಕೆ ಹಬ್ಸ್ಲಿಕ್ಕೆ ಬಿಡ್ತೀವಿ. ಆದ್ರೆ ಈ ಕಲ್ಲಂಗಡಿಯನ್ನ ನಾವು ಹಬ್ಸ್ಲಿಕ್ಕೆ ಬರೋದಿಲ್ಲ, ಅದನ್ನ ಆದಷ್ಟು ಕೂಡ ನೆಲದ ಮೇಲೆ ಬಿಟ್ಟಿರ್ತೀವಿ. ಇಂಥ ಒಂದು ಸಮಯದಲ್ಲಿ ಏನಂತಂದಾಗ ನಾವು ಭೂಮಿ ಒಂದೇ ಸಮನೆ ತೇವ ಆಯ್ತು ಅಂತಂದಾಗ ನೆಲದ ಮೇಲೆ ಕುಳಿತಂತ ಒಂದು ಹಣ್ಣುಗಳು ಕೊಳಿತವೆ. ಸರಿ, ಇದನ್ನ ನಾವು ಯಾವ ರೀತಿ ನಿವಾರಿಸಬಹುದು ಅಂತಂದಾಗ ಈ ಹಣ್ಣುಗಳ ಕೆಳಭಾಗ ಅಂದ್ರೆ ಹಣ್ಣು ಭೂಮಿ ಮೇಲೆ ಕೂತಿದೆ ಅಂತಂದ್ರೆ ಅದ್ರ ಕೆಳಭಾಗ ಸ್ವಲ್ಪ ಒಣಹುಲ್ಲನ್ನ ಹಾಕ್ಬೇಕು, ಒಣಹುಲ್ಲನ್ನ ಹರಡೋದ್ರಿಂದ. ಸರಿ, ಅದು ಆನಂತರ ಏನಂತಂದ್ರೆ ಈ ಬಲಿತ ಕಾಯಿಗಳ ಮೇಲೂ ಕೂಡ ನಾವು ಸ್ವಲ್ಪ ಈ ಒಣ ಹುಲ್ಲನ್ನ ತೆಳುವಾಗಿ ಹಾಕ್ಬೇಕು. ಸರಿ, ಇದರಿಂದ ಇನ್ನೊಂದು ನಮ್ಗೆ ಉಪಯೋಗ ಏನು ಅಂತಂದಾಗ ಮೇಲ್ಗಡೆ ಹಾಕೋದ್ರಿಂದ ಈ ಹಣ್ಣಿನ ನೊಣ ಮೊಟ್ಟೆ ಇಡುವುದನ್ನ ನಾವು ದೂರ ಮಾಡಬಹುದು. ಮತ್ತೆ ಅದೇ ರೀತಿ ಈ ಬೇಸಿಗೆಯಲ್ಲಿ ಕೆಲವು ರೈತರು ಏನಂತಂದ್ರೆ ಫೆಬ್ರವರಿ ನಂತರ ಕೂಡ ನಾಟಿ ಮಾಡ್ತಾರೆ ಅಥವಾ ಬಿತ್ತನೆ ಮಾಡ್ತಾರೆ. ಅಂತ ಒಂದು ಸಮಯದಲ್ಲಿ ಬೇಸಿಗೆ ಬಿಸಿಲು ಜಾಸ್ತಿ ಇರುತ್ತೆ, ಜಳೆ ಜಾಸ್ತಿ ಇರುತ್ತೆ. ಸರಿ, ಆ ಸೂರ್ಯನ ಕಿರಣಗಳು ಹಣ್ಣಿನ ಮೇಲೆ ಬಿದ್ದು ಆಗುವ ಈ ಕಲೆಗಳನ್ನು ಕೂಡ ನಾವು ತಪ್ಪಿಸಬಹುದು. ಸರಿ, ಹಾಗಾಗಿ ನಾವೇನಂತಂದಾಗ ಈ ಹಣ್ಣುಗಳನ್ನ ಕೊಳೆಯುವುದನ್ನ ನಿವಾರಣೆ ಮಾಡಬೇಕು ಅಂತಂದಾಗ ಈ ಕೆಳಗೆ ಹುಲ್ಲನ್ನ ಸ್ವಲ್ಪ ಹಾಕ್ಬೇಕು, ಒಣಹುಲ್ಲನ್ನ. ಇನ್ನ ಮುಖ್ಯವಾಗಿ ಈಗ ಹೂ ಬರುವಾಗ ಮತ್ತೆ ಈ ಕಾಯಿ ಕಟ್ಟುವಾಗ ಜೇನು ಪೆಟ್ಟಿಗೆ ಇಡೋದ್ರಿಂದ ಕೂಡ ಅನುಕೂಲ ಆಗುತ್ತೆ, ಇದರಿಂದ ಇಳುವರಿ ಹೆಚ್ಚಾಗುತ್ತೆ ಅಂತ ನಾವು ಕೇಳ್ತಾ ಇರ್ತೀವಿ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತೀರ? ಅದು ಖಂಡಿತವಾಗಿನೇ ನಿಜಾನೇ, ಯಾಕೆಂದ್ರೆ ಕಲ್ಲಂಗಡಿ ಪರಕೀಯ ಪರಾಗಸ್ಪರ್ಶ ಗುಣವುಳ್ಳಂತ ಒಂದು ಬೆಳೆ. ಸರಿ, ಹಾಗೆ ಗಂಡು ಹೂವು ಹೆಣ್ಣು ಹೂವು ಪ್ರತ್ಯೇಕವಾಗಿರ್ತವೆ, ಅದು ಪರಾಗಸ್ಪರ್ಶ ಆಗಬೇಕು. ಆ ಪರಾಗಸ್ಪರ್ಶಕ್ಕೆ ಈ ಜೇನು ಮತ್ತೆ ಇತರ ಒಂದು ಪತಂಗಗಳು ಸಾಕಷ್ಟು ಕೊಡುಗೆಯನ್ನು ಕೀಟಗಳು. ಸರಿ, ಹಾಗಾಗಿ ನಾವು ಹೂ ಬರುವಾಗ ಮತ್ತು ಕಾಯಿ ಕಟ್ಟುವಾಗ ಎಕರೆಗೆ ಒಂದರಿಂದ ಎರಡು ಜೇನು ಪೆಟ್ಟಿಗೆಗಳನ್ನು ಇಡೋದ್ರಿಂದ ಸರಿ ಪರಾಗಸ್ಪರ್ಶ ಚೆನ್ನಾಗಿ ಆಗೋದಲ್ಲದೆ ಸರಿ ಈ ವಿಕೃತಾಕಾರದ ಅಂದ್ರೆ ಈ ಡೊಂಕು ಡೊಂಕು ಹಣ್ಣುಗಳನ್ನು ನಾವು ನಿವಾರಿಸಬಹುದು ಮತ್ತು ಹೆಚ್ಚಿನ ಒಂದು ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಈ ಕಲ್ಲಂಗಡಿಯ ಬೆಳೆಗೆ ತೊಂದರೆ ಕೊಡುವಂಥ ಮುಖ್ಯವಾದ ಕೀಟಗಳು ಯಾವ್ಯಾವು ಅಂತೀರ? ಇದರಲ್ಲಿ ಈ ಬೆಳೆಯನ್ನು ಬಾಧಿಸುವಂಥ ಒಂದು ಮುಖ್ಯವಾದ ಕೀಟಗಳು ಅಂತಂದಾಗ ಸಸ್ಯ ಹೇನು, ಥ್ರಿಪ್ಸ್, ಕುಂಬಳದುಂಬಿ, ಹಾವಿನ ಕರದ ಸುರಂಗದ ಹುಳ ಅಂದರೆ ಹಾವಿನ ಹುಳ ಅಂತಾರಲ್ಲ, ಮತ್ತು ಈ ಹಣ್ಣಿನ ನೊಣ, ಇವು ಮುಖ್ಯವಾದ ಒಂದು ಕೀಟಗಳು. ಅಂದರೆ ಇವುಗಳನ್ನು ನಾವು ಹೇಗೆ ನಿವಾರಣೆ ಮಾಡ್ಕೋಬಹುದು ಅಂತಾರೆ? ಸರಿ, ಇದರ ಹತೋಟಿ ಬಗ್ಗೆ ಹೇಳಬೇಕು ಅಂತಂದಾಗ ಈ ಬಿತ್ತನೆ ಮಾಡುವ ಮುಂಚೆ ಸಾಲುಗಳಿಗೆ ಅಥವಾ ಪಾತಿಗಳಿಗೆ ಎಕರೆಗೆ 100-150 kg ಬೇವಿನ ಹಿಂಡಿ ಅಥವಾ ಈ ಬೇವಿನ ಹಿಂಡಿ ಸಿಕ್ಕಿಲ್ಲ ಅಂತಂದಾಗ 8 kg ಕಾರ್ಬೋಫ್ಯೂರಾನ್ ಹರಳನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಈ ಗೊಣ್ಣೆ ಹುಳ ಮತ್ತೆ ಅದೇ ರೀತಿ ಈ ಬೇರು ಗಂಟು ಜಂತು ರೋಗವನ್ನು ನಾವು ನಿವಾರಿಸಬಹುದು. ಸರಿ, ಈ ಸಸ್ಯ ಏನು ಥ್ರಿಪ್ಸ್ ಹಾಗೂ ಇನ್ನಿತರ ರಸ ಹೀರುವ ಕೀಟಗಳ ಬಾಧೆಗೆ 4% ಬೇವಿನ ಕಷಾಯ ಅಥವಾ 1.5 gram ಅಸಿಫೇಟ್ ಅಥವಾ 1.5 milliliter ಇಮಿಡಾಕ್ಲೋಫಿಡ್ ಅಥವಾ 2 milliliter ಡೈಮಿಥೇಟ್ ಅನ್ನ 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ನಾವು ಹತೋಟಿ ಮಾಡಬಹುದು. ಈ ಕುಂಬಳದುಂಬಿ ಕೀಟಕ್ಕೆ 4 gram ಕಾರ್ಬರಿಲ್ ಅನ್ನ 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈ ಹಾವಿನಾಕಾರದ ಸುರಂಗದ ಹುಳು ಅಂತ ಹೇಳಿದೆ, ಇದರ ಬಾಧೆಗೆ 4% ಬೇವಿನ ಬೀಜದ ಕಷಾಯ ಅಥವಾ 1% ಬೇವಿನ ಸೋಪು ಅಥವಾ 0.5 milliliter ಇಮಿಡಾಕ್ಲೋಫಿಡ್ ಅನ್ನ 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರ ಹತೋಟಿ ಬಾರದಿದ್ದಲ್ಲಿ ಅಂದ್ರೆ ಇದು ಸಿಂಪರಣೆ ಮಾಡಿದ್ಮೇಲೆ ಹತೋಟಿ ಬಾರದೇ ಇದ್ದರೆ ಮತ್ತೊಮ್ಮೆ ಒಂದು 15 ದಿನಗಳ ನಂತರ ಇನ್ನೊಂದು ಸಿಂಪರಣೆಯನ್ನು ನಾವು ಮಾಡಬೇಕು. ಹಣ್ಣು ನೊಣದ ನಿಯಂತ್ರಣಕ್ಕಾಗಿ ಎಕರೆಗೆ 4-5 ಮೋಹಕ ಬಲೆಗಳನ್ನು ಅಲ್ಲಲ್ಲಿ ತೂಗು ಹಾಕಬೇಕು. ಸರಿ, ಪ್ರತಿ ಬಲೆಗೆ 100 milliliter ಕೀಟನಾಶಕದ ದ್ರಾವಣವನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಅಂದ್ರೆ ಇದು 1 liter ನೀರಿಗೆ 1 milliliter ಈ ಮಿಥೈಲ್ಯುಜಿನಾಲ್ ಅಂತ ಹೇಳಿ ಅಂದ್ರೆ ಕೀಟಾಕರ್ಷಕ ರಾಸಾಯನಿಕ, ಅದರ ಜೊತೆಗೆ ನಾವೇನಂದ್ರೆ ಕೀಟನಾಶಕವನ್ನು ಕೂಡ ಸ್ವಲ್ಪ ಸೇರಿಸಬೇಕು. ಅದು ಮತ್ತೆ 4 gram ಕಾರ್ಬರಿಲ್ ಅನ್ನು ಬೆರೆಸಿದ ಒಂದು ದ್ರಾವಣವನ್ನು ನಾವು ಮಾಡಿಕೊಂಡು ಆ ದ್ರಾವಣವನ್ನು 100 milliliter ಅನ್ನು ಒಂದು ಮೋಹಕ ಬಲೆಗೆ ಹಾಕಬೇಕು. ಸರಿ, ಮೋಹಕ ಬಲೆಗಳನ್ನು ಅಳವಡಿಸಿಕೊಳ್ಳಿಲ್ಲ ಅಂತಂದಾಗ ಸರಿ ನಾವೇನಂತಂದ್ರೆ 1 liter ನೀರಿಗೆ 2 milliliter ಮೆಲಾಥಿಯಾನ್ ಅಥವಾ 4 gram ಕಾರ್ಬರಿಲ್ ಅಥವಾ 1 milliliter ಡೆಲ್ಟಾ ಮೆಥಿನ್ ಅನ್ನು 10 gram ಬೆಲ್ಲದೊಂದಿಗೆ ಬೆರೆಸಿ ಅದನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಕೂಡ ಈ ಹಣ್ಣಿನ ನೊಣೆಯನ್ನು ನಾವು ಹತೋಟಿ ಮಾಡಬಹುದು. ಬೆಲ್ಲ ಸಿಗಲಿಲ್ಲ ಅಂದ್ರೆ ಸಕ್ಕರೆ ಕೂಡ ಹಾಕಬಹುದು. ಅಂದ್ರೆ ಅವು ಸಿಹಿಗೆ ಆಕರ್ಷಣೆಗೋಸ್ಕರ ಆಕರ್ಷಣೆ ಆಗ್ತವೆ, ಅವಾಗ ರಾಸಾಯನಿಕ ಜೊತೆಗಿರೋದ್ರಿಂದ ಅದರಿಂದ ಸಾಯ್ತವೆ. ಇನ್ನ ಕಲ್ಲಂಗಡಿ ಬೆಳೆಗೆ ಬರುವಂತಹ ಮುಖ್ಯವಾದ ರೋಗಗಳು ಯಾವ್ಯಾವು ಅಂತ? ಸರಿ, ಕಲ್ಲಂಗಡಿಗೆ ಬರುವಂತಹ ಒಂದು ಮುಖ್ಯವಾದ ರೋಗಗಳು ಅಂತಂದಾಗ ಈ ಫ್ಯೂಚೇರಿಯಂ ಬಾಡ ರೋಗ, ಬೂದು ರೋಗ, ಬೂಜು ತುಪ್ಪಟ ರೋಗ, ಸುಳಿ ಕೊಳೆ ನಂಜು ರೋಗ, ಎಲೆಚುಕ್ಕೆ ರೋಗ ಮತ್ತು ಈ ಬೇರು ಗಂಟು ಜಂತು ಹುಳು ರೋಗ, ಇವಿಷ್ಟು ಮುಖ್ಯವಾದ ಒಂದು ರೋಗಗಳು. ಇತ್ತೀಚೆಗೆ ಈ ರೋಗಗಳಿಂದನೇ ನಮ್ಮ ರೈತರು ಈ ಕಲ್ಲಂಗಡಿಯನ್ನ ಬೆಳೆಯುವುದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತಂದ್ರೆ ಕೂಡ ತಪ್ಪಾಗಲಾರದು. ಅಂದ್ರೆ ಈ ರೋಗಗಳನ್ನು ನಾವು ಹೇಗೆ ಹತೋಟಿ ಮಾಡ್ಕೋಬಹುದು ಅಂತ? ಸರಿ, ಇವುಗಳ ಹತೋಟಿ ಬಗ್ಗೆ ಹೇಳಬೇಕು ಅಂದ್ರೆ ಈ ಬೂದು ರೋಗದ ನಿಯಂತ್ರಣಕ್ಕೆ ನಾವು 1 milliliter ಡೈನೋಕಾಫ್ ಅಥವಾ 1 gram ಕಾರ್ಬನ್ ಡೈಜಿಮ್ ಅನ್ನು 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಎಲೆ ಚುಕ್ಕಿ ರೋಗ ಕಂಡು ಬಂದಾಗ 2.5 gram ಮ್ಯಾಂಕೋಜಬ್ ಅಥವಾ 2.5 gram ಕ್ಲೋರೋತಲಿನ್ ಅನ್ನು 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈ ಸುಳಿ ಕೊಳೆ ನಂಜು ರೋಗ ತಡೆಗಟ್ಟಲು ರೋಗ ಬಂದ ಗಿಡಗಳನ್ನು ನಾವು ಕಿತ್ತು ನಾಶಪಡಿಸಬೇಕು. ಹಾಗೂ ರೋಗ ಹರಡದ ಹಾಗೆ ನಿಯಂತ್ರಿಸಲು 1 milliliter ಪೆಪೋಫ್ರೋನಿಲ್ ಅಥವಾ 1.5 gram ಅಸಿಫೇಟ್ ಅನ್ನು 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಯಾಕಂದ್ರೆ ಈ ಸುಳಿ ಕೊಳೆ ನಂಜು ರೋಗ ಇದು ಈ ರಸ ಇರುವ ಕೀಟಗಳಿಂದ ಹರಡೋದ್ರಿಂದ ನಾವು ಆದಷ್ಟು ಕೂಡ ಈ ಕೀಟನಾಶಕವನ್ನು ನಾವು ಸಿಂಪರಣೆ ಮಾಡಿ ಇದನ್ನು ನಾವು ಹರಡದಂಗೆ ತಡೀಬೇಕಾಗುತ್ತೆ. ಅದೇ ರೀತಿ ಈ ಫ್ಯೂಚೇರಿಯಂ ಬಾಡು ರೋಗ ಕಂಡು ಬಂದಾಗ ಬಾಧಿತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಇತರೆ ಗಿಡಗಳಿಗೆ ಬುಡ ನೆನೆಯುವ ಹಾಗೆ 100-150 milliliter ಈ 0.1% ಕಾರ್ಬನ್ ಡೈಜಿಯಂ ಅನ್ನು ಅಂದರೆ 1 gram ಅನ್ನು 1 liter ನೀರಿಗೆ ಬೆರೆಸಿ ನಾವು ಸುರಿಯಬೇಕು. ಇನ್ನು ಬೂಜು ತುಪ್ಪಟ ರೋಗದ ಹತೋಟಿಗೆ ರೋಗ ಕಂಡು ಬಂದ ತಕ್ಷಣ 2 gram ಮೆಟಲಾಕ್ಸಿಲ್ ಅದರ ಜೊತೆಗೆ ಅದು ಮ್ಯಾಂಕೋಜಿಬ್ ಅಥವಾ 2 gram ಸೈಮಾಕ್ಸಿಲ್ ಪ್ಲಸ್ ಮ್ಯಾಂಕೋಜಿಬ್ ಅಂದರೆ ಇವು ಸಂಯುಕ್ತ ಶಿಲೀಂಧ್ರನಾಶಕಗಳನ್ನು 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಇದನ್ನು ನಾವು ಹತೋಟಿ ಮಾಡಬಹುದು. ಮುಖ್ಯವಾಗಿ ಈ ರೋಗಗಳ ಹಾವಳಿ ಇರುವಂತವರು ಈಗ ರೋಗ ನಿರೋಧಕ ತಳಿ ಇದೆ ಅರ್ಕಮಾಡಿಕ್, ಹೌದು, ಅದನ್ನ ಬಳಸ್ಕೋಬಹುದು. ಕೆಲವೊಂದು ರೋಗಗಳಿಗೆ ನಾವು ಅದನ್ನ ಬಳಸ್ಕೋಬಹುದು. ಯಾವುದು? ಈ ಬೂಜು ತುಪ್ಪಳ ರೋಗಕ್ಕೆ ಸರಿ. ಆದ್ರೆ ಈ ಫಿಜೇರಿಯಂ ಬಾಡು ಮಣ್ಣಿಂದ ಅದು ಅದಕ್ಕೇನು ಅಂತಂದ್ರೆ, ಅದು ನಾವು ಕೆಲವೊಂದು ಶಿಲೀಂಧ್ರ ನಾಶಕಗಳನ್ನ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ಇನ್ನ ಈ ಹೂ ಮತ್ತೆ ಕಾಯಿ ಕಟ್ಟುವಂತ ಹಂತದಲ್ಲಿ ಕೀಟನಾಶಕಗಳನ್ನ ಬೆಳಗ್ಗೆ ಹೊತ್ತು ಸಿಂಪರಣೆ ಮಾಡಬಾರ್ದು ಅಂತ ಹೇಳ್ತಾರೆ, ಇದು ಯಾಕೆ ಅಂತೀರ? ಸರಿ, ಈಗ ನಾನು ಆಗ್ಲೇ ಹೇಳಿದೆ, ಇದೊಂದು ಪರಕೀಯ ಪರಾಗಸ್ಪರ್ಶ ಒಂದು ಬೆಳೆ ಧರ್ಮ ಇರುವಂತ ಒಂದು ಬೆಳೆ ಅಂತ ಹೇಳಿ. ಸರಿ, ಹಾಗಾಗಿ ಏನಂತಂದ್ರೆ, ನಾವು ಆದಷ್ಟು ಕೂಡ ಈ ಜೇನುನೊಣ ಮತ್ತು ಇನ್ನಿತರ ಪತಂಗಗಳು ಈ ಒಂದು ಪರಾಗಸ್ಪರ್ಶಗೆ ಅನುವು ಮಾಡ್ತವೆ, ಅಂದ್ರೆ ಅನುಕೂಲ ಮಾಡಿಕೊಡ್ತವೆ. ಸರಿ, ನಾವು ಬೆಳಗ್ಗೆ ಹೊತ್ತು ಸಿಂಪರಣೆ ಮಾಡಿದಾಗ ಏನಂತಂದ್ರೆ, ಇವನ್ನ ದೂರ ಇಟ್ಟಂಗಾಗುತ್ತೆ. ಆಗ ಅಸಮರ್ಪಕ ಪರಾಗಸ್ಪರ್ಶ ಆಗಿ ನಾನು ಆಗ್ಲೇ ಹೇಳಿದಾಗೆ ಈ ವಿಕೃತಾಕೃತಿ ಅಂದ್ರೆ ಈ ಡೊಂಕು ಹಣ್ಣುಗಳು